ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಯಲ್ಲಿನ ಅನುಭವಗಳನ್ನು ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಅರಸೀಕೆರೆ ತಾಲೂಕು ಜಾವಗಲ್ಲು ಹೋಬಳಿಯ ಮಲದೇವಿಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಚ್ ಕೆ ಮಂಜುನಾಥ್ ಅವರು. ನಮ್ಮ ಹಾಸನ ಭಾಗದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆ ಅನ್ನುವಂಥದ್ದು ಈಗ ಒಂದು ಹೊಸ ಬೆಳೆ, ಯಾರು ಕೂಡ ಇದುವರೆಗೆ ಬೆಳೆದಿಲ್ಲ. ಮಂಜುನಾಥ್ ಅವರು ಅದನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಬಹಳ ಅಪರೂಪದ ಹಣ್ಣುಗಳು ಅಥವಾ ಕಿರುಹಣ್ಣುಗಳು ಅಂತ ಹೇಳಿ ನಾವೇನು ಕರಿತೀವೋ ಅವು, ಅಥವಾ ಕಾಡಿನಲ್ಲಿ ಸಿಗ್ತಕ್ಕಂತಹ ಹಣ್ಣುಗಳು, ಈ ಥರದ ಹಣ್ಣುಗಳಿಗೆ ಹೆಚ್ಚು ಹೆಚ್ಚು ಬೇಡಿಕೆ ಬರ್ತಾ ಇದೆ. ಯಾಕಪ್ಪ ಅಂತ ಹೇಳಿದರೆ ಅದರಲ್ಲಿ ಇರುವಂತಹ ಔಷಧೀಯ ಗುಣಗಳಿರಬಹುದು, ಅದರಲ್ಲಿ ಇರತಕ್ಕಂತಹ ಪೋಷಕಾಂಶಗಳಿರಬಹುದು. ಆ ಕಾರಣಕ್ಕಾಗಿ ಅವುಗಳನ್ನು ಕೂಡ ಹೆಚ್ಚು ಹೆಚ್ಚು ಬಳಕೆಯನ್ನು ಮಾಡಬೇಕು. ಅವುಗಳನ್ನು ಬಳಕೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತೆ ಅನ್ನುವಂತಹ ಸಂಶೋಧನೆಗಳು ಸಾಕಷ್ಟು ನಡೆದಿವೆ. ಹಾಗಾಗಿ ಈ ತರಹದ ಅಪರೂಪದ ಹಣ್ಣುಗಳಿಗೂ ಕೂಡ ಇವತ್ತು ಹೆಚ್ಚು ಬೇಡಿಕೆ ಬರ್ತಾ ಇದೆ. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಹೆಚ್ಚು ಬೆಲೆಯನ್ನು ನೀಡಿ ಇದರ ಖರೀದಿಯನ್ನು ಮಾಡಿ ಸೇವನೆಯನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ತರಹದ ಅಪರೂಪದ ಬೆಳೆಗಳನ್ನು ಬೆಳೆದಂತಹ ಸಂದರ್ಭದಲ್ಲಿ ಹೆಚ್ಚು ಆದಾಯವನ್ನು ಮಾಡಬಹುದು ಅನ್ನುವಂಥ ಉದ್ದೇಶದಿಂದ ಕೃಷಿಕರು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಮಾಡುವತ್ತ ಸ್ವಲ್ಪ ಗಮನವನ್ನು ಹರಿಸಿದ್ದಾರೆ. ಅಂಥವರಲ್ಲಿ ಮಂಜುನಾಥ್ ಅವರು ಕೂಡ ಒಬ್ಬರು. ಡ್ರ್ಯಾಗನ್ ಫ್ರೂಟ್ ಅಂತ ಅಂದರೆ ಏನು, ಹೇಗೆ ಅದರ ಬೆಳೆಯನ್ನು ಮಾಡುವಂಥದ್ದು, ಹೇಗೆ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಂಜುನಾಥ್ ಅವರಿಗೆ. ನಮಸ್ಕಾರ ಸರ್. ಮಂಜುನಾಥ್ ಅವರೇ, ಡ್ರ್ಯಾಗನ್ ಫ್ರೂಟ್ ಬೆಳೆ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಡ್ರ್ಯಾಗನ್ ಫ್ರೂಟ್ ಮಾಡೋದಕ್ಕೆ ನಾನು ಕೃಷಿಗೆ ಬಂದು 35 ವರ್ಷ ಆಯಿತು. ಈ 35 ವರ್ಷಗಳಲ್ಲಿ ಹಲವಾರು ಏಳು ಬೀಳುಗಳನ್ನು ನಾನು ಕಂಡು ಕೃಷಿ ಮಾಡ್ತಾ ನಾನು ಬಂದಿದ್ದೀನಿ ನಿರಂತರವಾಗಿ. ಇದರಲ್ಲಿ ಮುಂಚಿನ ಒಂದು ನಮ್ಮ ಒಂದು ಪ್ರಾಕೃತಿಕವಾಗಿ ಏನು ಮಳೆ ಬೀಳ್ತಾ ಇತ್ತು ಆ ಮಳೆ ಪ್ರಮಾಣಕ್ಕೆ ತಕ್ಕನಾಗಿ ಮತ್ತೆ ಬದುಕ್ತಾ ಇದ್ದಕ್ಕಂಥ ನೀರಿನ ದೃಷ್ಟಿಯಿಂದ ಆಗಲಿ ಹಲವಾರು ತೋಟದ ಬೆಳೆಗಳನ್ನು ಬೆಳೀತಾ ಬಂದೆ. ಹಾಗೆ ಬೆಳೆಯುವಂಥ ಸಂದರ್ಭದಲ್ಲಿ ನಾವು ಹಲವಾರು ವಿಧದ ತೋಟದ ಬೆಳೆಗಳನ್ನು ನೀರು ಕೇಳ್ತಕ್ಕಂಥವನ್ನು ಬೆಳೀತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಏನಾಯಿತು ಅಂದರೆ ಬರ್ತಾ ಬರ್ತಾ ನಮ್ಮ ಈ ಬೆಳೆ ಬದಲಾವಣೆ, ಬೆಳೆ ಪರಿವರ್ತನೆಗಳು ಅಥವಾ ಹಲವಾರು ಬೆಳೆಗಳನ್ನು ನಾವು ಬೆಳಿಬೇಕು ಅಂತ ಒಂದು ನಮ್ಮ ವೈಯಕ್ತಿಕವಾದ ಒಂದು ಆಸೆ ಆಕಾಂಕ್ಷೆಗಳಿಂದ ನಾವು ಬೆಳೆಗಳನ್ನು ಬೆಳೀತಾ ಹೋದಾಗ ಮತ್ತು ಜನಗಳಿಗೆ ಪರಿಚಯವನ್ನು ಮಾಡುವಂಥ ಒಂದು ನಿಟ್ಟಿನಲ್ಲೂ ಹೋದಾಗ ನಾನು ಹಲವಾರು ಬೆಳೆಗಳನ್ನು ಬೆಳೆದಿದ್ದೆ. ಹಿಂದೆ ವೆನಿಲಾ ಬೆಳೆದಿದ್ದೆ, ಅಡಿಕೆ, ಕಾಫಿ, ತೆಂಗು, ಮತ್ತು ಅಡಿಕೆಯಲ್ಲಿ ಹಲವಾರು ವಿಧದ ಅಡಿಕೆ ಬೆಳೆಗಳು, ಮಾವಿನಲ್ಲಿ ಹಲವಾರು ಬೆಳೆಗಳು ಹೀಗೆ ಬೆಳೆದಾಗ ಇತ್ತೀಚೆಗೆ ಬರ್ತಾ ಬರ್ತಾ ಕಾಲ ಪ್ರಪಂಚ ಬದಲಾವಣೆಯಾಗಿ ನಮ್ಮ ಏನು ಒಂದು ನೀರಿನ ಒಂದು ವ್ಯವಸ್ಥೆ ಒಳಗಡೆ ಮಳೆ ಪ್ರಮಾಣವೂ ಕಡಿಮೆ ಆಗಿದೆ, ಅಂತರ್ಜಲವೂ ಕುಸಿದಿದೆ. ಹೀಗಾಗಿ ಅತಿ ಬಹಳ ಕಡಿಮೆ ನೀರು ನಮಗೆ ಸಿಗ್ತಾ ಇರೋದ್ರಿಂದ ಅತಿ ಕಡಿಮೆ ನೀರನ್ನು ಉಪಯೋಗಿಸ್ಕೊಂಡು ಬೆಳಿಬೋದಾದಂಥ ಒಂದು ಬೆಳೆ ಅಂತೇಳಿ ಹೊಸದಾಗಿ ಬೆಳೆ ಬಂದಿರತಕ್ಕಂಥ ಈ ಡ್ರ್ಯಾಗನ್ ಹಣ್ಣಿನ ಬೆಳೆಯನ್ನು ಬೆಳಿಬೇಕು ಅಂತೇಳಿ ನನಗೆ ಹಲವಾರು ಕಡೆಯಿಂದ ವಿಷಯಗಳನ್ನು ತಿಳ್ಕೊಂಡಾಗ ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಅದರ ಒಂದು ಉಪಯೋಗದಿಂದ ಆಗ್ತಕ್ಕಂಥ ಅನುಕೂಲಗಳು, ಜನಗಳು ಯಾವ ರೀತಿ ಇದನ್ನು ಉಪಯೋಗಿಸ್ಬೇಕು ಅಂತಕ್ಕಂಥ ಒಂದು ಅವರಲ್ಲಿ ಬಂದಿರತಕ್ಕಂಥ ಒಂದು ಮನಸ್ಥಿತಿ ಇವನ್ನೆಲ್ಲ ನೋಡಿದಾಗ ನಾನು ನಮ್ಮ ನೀರು ಕಡಿಮೆ ಇರೋದ್ರಿಂದ ಈ ಬೆಳೆ ಬೆಳಿಬೇಕು ಅಂತೇಳಿ ನಿರ್ಧಾರ ಮಾಡಿ ನಾನು ಕೂಡ ಇದನ್ನು ನನ್ನ ಜಮೀನಿನಲ್ಲಿ ಇದನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಈ ತರದ್ದು ಒಂದು ಬೆಳೆ ಇದೆ, ಇದನ್ನ ಈ ಭಾಗದಲ್ಲಿ ಬೆಳಿಬಹುದು ಅಂತ ಹೇಳಿ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೊಸ ಹೊಸ ಬೆಳೆಗಳನ್ನು ವಿಚಾರವನ್ನ ಮಾಡ್ತಾ ಹೋದಾಗ ನನಗೆ ಹಲವಾರು ಕಡೆ ಇದನ್ನು ಬೆಳೆದಿದ್ದಾರೆ ಅಂತ ಮೊದಲು ಎಲ್ಲೆಲ್ಲಿ ಬೆಳೆದಿದ್ದಾರೆ ಅಂತ ತಿಳ್ಕೊಂಡೆ. ಯಾರ್ಯಾರು ಇದರಲ್ಲಿ ಯಶಸ್ವಿಯಾಗಿ ಬೆಳೆಗಳನ್ನು ಬೆಳೆದಿದ್ದಾರೆ ಅಂತ ತಿಳಿದಾಗ ಈ ಒಂದು ಚಿಕ್ಕಬಳ್ಳಾಪುರ ಇರ್ಬೋದು, ಗದಗ್ ಇರ್ಬೋದು, ಮತ್ತು ಹೊಸಪೇಟೆ, ಬಳ್ಳಾರಿ ಸುತ್ತು, ಮತ್ತು ಚಿತ್ರದುರ್ಗ, ಮತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಿರಾ, ಮತ್ತು ದಾವಣಗೆರೆ, ಹೀಗೆ ಎಲ್ಲ ಕಡೆಯೂ ಉತ್ತಮವಾಗಿ ಬೆಳೆದಿರ್ತಕ್ಕಂಥ ಬೆಳೆಗಾರರನ್ನು ನಾನು ಸುಮಾರು ಒಂದು 4-5 ತಿಂಗಳು ಆ ಬೆಳೆಗಾರರ ತೋಟಕ್ಕೆ ಸಹಿತ ಭೇಟಿ ನೀಡಿ ಅದರ ಒಂದು ಆಗುಹೋಗುಗಳು, ಕಷ್ಟ ಸುಖ, ಮತ್ತು ಈ ಬೆಳೆಯನ್ನು ಯಾವ ಕ್ರಮದಲ್ಲಿ ನಾವು ಬೆಳಿಬೇಕು, ಮಾರುಕಟ್ಟೆ ಎಲ್ಲಿದೆ, ಇದಕ್ಕೆ ಹೇಗೆ ಮಾಡಬೇಕು, ಮತ್ತು ಏನೇನು ಇದಕ್ಕೆ ವ್ಯವಸ್ಥಿತವಾಗಿ ನಾವು ವ್ಯವಸಾಯವನ್ನು ಮಾಡಿ ಇದನ್ನು ಬೆಳಿಲಿಕ್ಕೆ ಸಾಧ್ಯ, ಯಾವ ಕ್ರಮದಲ್ಲಿ ಬೆಳಿಬೇಕು, ಏನೇನು ರೋಗ ರುಜಿನ ಇದಕ್ಕೆ ಬರ್ತದೆ, ಈ ಥರ ಎಲ್ಲ ತಿಳ್ಕೊಳ್ತಾ ಹೋದಾಗ ನಮ್ಮ IAHR ರಿಸರ್ಚ್ ಸ್ಟೇಷನ್ನಿನ ಡಾಕ್ಟರ್ ಕರುಣಾಕರನ್ ಅಂತ ಹೇಳಿಬಿಟ್ಟು ಹಿರೇಹಳ್ಳಿ ರಿಸರ್ಚ್ ಸ್ಟೇಷನ್ನಲ್ಲಿ ಒಬ್ಬರು ವಿಜ್ಞಾನಿಗಳು ಇದ್ದಾರೆ. ಅವರನ್ನು ಕೂಡ ಹಲವಾರು ಬಾರಿ ನಾವು ಅವರ ಸಂದರ್ಶನವನ್ನು ಮಾಡಿ ಭೇಟಿ ಮಾಡಿ ಅಲ್ಲಿಯೂ ಇರತಕ್ಕಂಥ ಬೆಳೆಯನ್ನು ನೋಡಿ ಅವರಿಂದ ಸಾಕಷ್ಟು ಮಾಹಿತಿಗಳನ್ನು ಸಹಿತ ಪಡೆದು ಆ ನಂತರದಲ್ಲಿ ಬೆಳೆ ಬೆಳಿಬೇಕು ಅಂತ ನಿರ್ಧಾರ ಮಾಡಿ ನಾನು ಪ್ರಾರಂಭ ಮಾಡಿದೆ. ಎಷ್ಟೆಕರೆ ಪ್ರದೇಶಕ್ಕೆ ಈಗ ಹಾಕಿದ್ರಿ? ಹಾಕುವ ಮುನ್ನ ಏನೆಲ್ಲ ತಯಾರಿಗಳನ್ನ ಮಾಡಿಕೊಂಡ್ರಿ? ಈ ಬೆಳೆಯನ್ನ ಬೆಳೆಯುವುದಕ್ಕಿಂತ ಮುಂಚೆ ನಾನು ಏನು ಒಂದು ಎಲ್ಲ ಕಡೆ ಯಾವ್ಯಾವ ಇದರಲ್ಲಿ ವೆರೈಟಿಗಳಿದೆ ಅಂತ ಹೇಳಿ ಮೊದಲು ನೋಡಿದಾಗ ಇದರಲ್ಲಿ ವೈಟು, ರೆಡ್ಡು, ಪಿಂಕ್ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ವೆರೈಟಿಗಳಿದ್ದಾವೆ ಇದರಲ್ಲಿ. ಆದರೆ ಮಾರುಕಟ್ಟೆ ದೃಷ್ಟಿಯಿಂದ ಮತ್ತೆ ಜನಗಳು ಅಪೇಕ್ಷೆ ಪಡೋ ದೃಷ್ಟಿಯಿಂದ ನೋಡಿದಾಗ ಇದಕ್ಕೆ ಬೆಲೆ ಸಿಗ್ತಕ್ಕಂಥದ್ದಾಗಲಿ ಅಥವಾ ಜನ ಹೆಚ್ಚಿಗೆ ಅಪೇಕ್ಷೆ ಪಡೋವಂಥದ್ದಾಗಲಿ, ಪಿಂಕ್ ವೆರೈಟಿನ ಹೆಚ್ಚಿಗೆ ಜನಗಳು ಇಷ್ಟಪಡ್ತಾರೆ. ಅದು ಮಾರುಕಟ್ಟೆನಲ್ಲಿ ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿರ್ತಕ್ಕಂಥ ಬಹು ಉತ್ತಮವಾದ ಒಂದು ತಳಿ. ಹಾಗಾಗಿ ಅದನ್ನ ಉತ್ತಮವಾದ ತೋಟದಿಂದ ನಾನು ಸುಮಾರು ಹೊಸಪೇಟೆ ಹತ್ತಿರದಿಂದ ಮುಂದಕ್ಕೆ ಅಲ್ಲಿ ಒಬ್ರು ಬೆಳೆ ಬೆಳೆದಿದ್ರು, ಅಲ್ಲಿಂದ ನಾನು ಆ ಗಿಡಗಳನ್ನ ತರೋದು ಅಂತ ನಿರ್ಧಾರ ಮಾಡಿ ಅವ್ರ ಹತ್ರ ಮಾತಾಡಿ ಅಲ್ಲಿ ಹೋಗಿ ನೋಡಿ ಅವ್ರ ಹತ್ರ ನಾನು ನಿರ್ಧಾರ ಮಾಡಿ ತಗೊಂಡು ಬಂದಕ್ಕೆ ಮುಂಚೆ ಇಲ್ಲಿ ನಾನು ನನ್ನ ಜಮೀನನ್ನು ನಾನು ಫಸ್ಟ್ ಅದಕ್ಕೆ ಅಣಿಗೊಳಿಸ್ಬೇಕಾಗಿತ್ತು. ಅಣಿಗೊಳಿಸ್ಬೇಕಾಗಿತ್ತು ಅಂದರೆ ಇನ್ನೇನು ಎಲ್ಲ ವ್ಯವಸಾಯಕ್ಕೂ ಮಾಡೋ ಹಾಗೆ ಇದಕ್ಕೂ ಉಳುಮೆ ಮಾಡಿ ಭೂಮಿಯನ್ನು ಹಸನು ಮಾಡಿ ಆ ನಂತರದಲ್ಲಿ ಗಿಡದಿಂದ ಗಿಡಕ್ಕೆ 7 ಅಡಿ, ಸಾಲಿನಿಂದ ಸಾಲಿಗೆ 11 ಅಡಿ ಇಟ್ಟಿದ್ದೀನಿ. ಯಾಕೆಂದರೆ 2 ಸಾಲಿನ ಮಧ್ಯ ನಾವು ಪ್ರತಿ ಸಾಲಲ್ಲೂ ಇದಕ್ಕೆ 1.5 ಅಡಿ ಆಳ ಭೂಮಿ ಒಳಗಡೆ ಒಂದು ಇದಕ್ಕೆ ಉಪಯೋಗಿಸ್ತಕ್ಕಂಥ ಅಂದರೆ ಇದರಲ್ಲಿ 2 ಥರ ಮೆಥಡ್ ಇದೆ. ಒಂದು ಕಂಬ ಮತ್ತು ಪ್ಲೇಟನ್ನು ಉಪಯೋಗಿಸಿ ಈ ಬೆಳೆಯನ್ನು ಅದಕ್ಕೆ ಆಧಾರವಾಗಿ ಹಾಕ್ಕೊಂಡು ಬೆಳೀತಾರೆ. ಇನ್ನೊಂದು ಟ್ರೇಲಿ ಸಿಸ್ಟಮ್ ಅಂತೇಳಿ ಬೆಳೀತಾರೆ. ಟ್ರೇಲಿ ಸಿಸ್ಟಮಲ್ಲಿ ಬೇರೆ ಬೇರೆ ಥರದ ಸಮಸ್ಯೆಗಳಿದ್ದಾವೆ ಅಂತ ಗೊತ್ತಾಯಿತು. ಅದು ಬೇಡ ಅಂತೇಳಿ ನಾನು ನೋಡಿದ ಕಡೆ ಎಲ್ಲ ಕಡೆಯೂ ಕಂಬ ಪ್ಲೇಟನ್ನು ಬಳಸಿ ಬೆಳೆಸಿದ್ರು. ಹಾಗಾಗಿ ನಾನು ಅದಕ್ಕೇನೆ ಕೂಡ ಅದನ್ನೇ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಅದೇ ರೀತಿ ಕಂಬಗಳನ್ನು ತರಿಸಿ, ಅಂದರೆ ಒಂದು ಕಲ್ಲಿನ ಕಂಬಗಳನ್ನು ಹಾಕಿ ಅದರ ಮೇಲ್ಗಡೆ ಆ್ಯಂಗ್ಲರ್ಗಳು ಅಥವಾ ಟೈರು ಅಥವಾ ಬೇರೆ ಬೇರೆ ಥರದ ಅವರವರಿಗೆ ಯಾವುದು ಸೂಕ್ತವಾಗಿ ಕಾಣುತ್ತೋ ಆ ರೀತಿಯಲ್ಲಿ ಇದನ್ನು ಬೆಳೀತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾರೆ. ನಾನು ಕಂಬ ಮತ್ತು ಪ್ಲೇಟ್ ಅನ್ನು ಸಿಮೆಂಟಿನಲ್ಲಿ ತಯಾರು ಮಾಡ್ತಕ್ಕಂಥ ಉತ್ಪಾದಕರಿಂದ ಅವೆರಡನ್ನು ಹೊಂದತಕ್ಕಂಥ ಒಂದು 7 ಅಡಿ ಕಂಬ ಮತ್ತು 2 ಸೈಜಿನ ಒಂದು ಪ್ಲೇಟ್ಗಳನ್ನು ಮಾಡಿಸ್ಬಿಟ್ಟು ಅದನ್ನು ತರಿಸಿ ಭೂಮಿನ ಹದಗೊಳಿಸಿ ಸಾಲಿನಿಂದ ಸಾಲಿಗೆ 11 ಅಡಿ, ಗಿಡದಿಂದ ಗಿಡಕ್ಕೆ 7 ಅಡಿ ಅಂತರ ಇಟ್ಟು 1.5 ಅಡಿ ಆಳದ ಗುಂಡಿಗಳನ್ನು ಮಾಡಿ ಕ್ರಮಬದ್ಧವಾಗಿ ಆ ಸಾಲುಗಳಲ್ಲಿ ಆ ಕಂಬಗಳನ್ನು ನೆಟ್ಟು ಆ ಕಂಬಗಳ ಮೇಲೆ ಮತ್ತೆ 1.5 ಅಡಿ ತಳಭಾಗದಲ್ಲಿ 2-2.5 ಅಡಿ ಅಗಲ ಮತ್ತು ಮೇಲ್ಗಡೆಗೆ ಬರುವ ಹೊತ್ತಿಗೆ 1.5 ಅಡಿ ಅಗಲ ಬರ್ತಕ್ಕಂಥ 1.5 ಅಡಿ ಎತ್ತರದ ಒಂದು JCB ಯಂತ್ರದ ಸಹಾಯದಿಂದ ಬಂಡಿಗಳನ್ನು ಮಾಡಿಸಿ ಆ ಬಂಡಿನ ಮೇಲೆ ಕಂಬದ ಸುತ್ತ 4 ಗಿಡಗಳನ್ನು ನಾನು ತಂದಂಥ ಏನು ಕಟಿಂಗ್ಸನ್ನು ನಾನೇನು ಹೊಸಪೇಟೆಯಿಂದ ತೊಗೊಂಡು ಬಂದಿದ್ದೆ ಅದನ್ನು ಇಲ್ಲಿ ನನ್ನೇ ನರ್ಸರಿನಲ್ಲೇ ನಾನೇ ನರ್ಸರಿ ಮಾಡಿಕೊಂಡಿದ್ದೆ ಅದನ್ನು ನೆಟ್ಬಿಟ್ಟು ಇವಾಗ ಪ್ರಾರಂಭ ಮಾಡಿದ್ದೀನಿ. ಈ ಬಂಡಿಗಳನ್ನು ಮಾಡ್ತಕ್ಕಂಥ ಉದ್ದೇಶ ಏನು? ಅಷ್ಟೊಂದು ಎತ್ತರದ ಬಂಡಿಗಳು ಬೇಕಾ? ಇದು ಏನಾಗಿದೆ ಅಂದರೆ ಈ ಬೆಳೆ ಇದರ ಬೇರುಗಳಿಗೂ ಬೇರೆ ನಮ್ಮ ತೋಟಗಾರಿಕಾ ಬೆಳೆಗಳ ಬೇರುಗಳಿಗೂ ಬಹಳ ವ್ಯತ್ಯಾಸ ಇದೆ. ಇದು ತಂತು ಬೇರುಗಳಂಗೆ ಬಹಳ ಚಿಕ್ಕ ಚಿಕ್ಕ ಬೇರುಗಳಿರುತ್ತೆ. ಆಮೇಲೆ ಇದು ಅತಿ ಹೆಚ್ಚು ನೀರನ್ನು ಇದು ಬಯಸೋದಿಲ್ಲ. ಬರಪೀಡಿತ ಪ್ರದೇಶದ ಬೆಳೆ ಆಗಿರೋದ್ರಿಂದ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬಿದ್ದು ಸಮತಟ್ಟಾದ ಭೂಮಿಯಲ್ಲಿ ಬೇರೆ ಬೆಳೆಗಳನ್ನು ಬೆಳೆದಂಗೆ ಇದನ್ನು ಬೆಳೆದ್ರೆ ನೀರು ನಿಂತರೆ ಶೀತ ಆಗ್ಬಿಟ್ಟು ಇಡೀ ಬೆಳೆನೇ ನಾಶವಾಗಿ ಹೋಗ್ಬಿಡುತ್ತೆ, ಇದು ಬರೋದಿಲ್ಲ. ಹಾಗಾಗಿ ಇಲ್ಲದ ರೋಗಗಳು ಬರುತ್ತೆ, ಗಿಡ ಸತ್ತೋಗುತ್ತೆ. ಹಾಗಾಗಿ ಇದನ್ನ ಏರ್ಮಡಿ ತರ ಬಂಡಿಗಳನ್ನು ಮಾಡಿ ಸುಮಾರು 1.5 ಅಡಿ ಹೈಟ್ಗೆ ಮಾಡಿದಾಗ ಆ ಗಿಡದ ಬಂಡಿನ ಮೇಲ್ಭಾಗದಲ್ಲಿ ಕಂಬಗಳ ಪಕ್ಕದಲ್ಲಿ ನಾವು ಗಿಡಗಳನ್ನು ನೆಟ್ಟು ಇದನ್ನ ಬೆಳೆಯೋದ್ರಿಂದ ಯಾವುದೇ ತರದ ಮಳೆ ಹೆಚ್ಚು ಬರಲಿ ಏನ್ ಬರಲಿ ಆ ಬಸ್ದು ಹೋಗೋದ್ರಿಂದ ಶೀತ ಆಗದೆ ಇರೋದ್ರಿಂದ ಈ ಬೆಳೆಯನ್ನ ಎಲ್ಲ ಬೆಳೆ ಎಲ್ಲರೂ ಕೂಡ ಅದೇ ಕ್ರಮದಲ್ಲಿ ಬೆಳೆದಿರೋದು. ನಮಗೆ ಏನು ತಜ್ಞರು ಕೂಡ ಅದೇ ರೀತಿ ಮಾಡೋದಕ್ಕೆ ಅವರು ಸಲಹೆ ಸೂಚನೆಗಳನ್ನು ಸಹಿತ ನಮಗೆ ಸಿಕ್ಕಿರುವಂಥದ್ದು. ಹಾಗಾಗಿ ನಾನು ಕೂಡ ಅದೇ ರೀತಿ ಇದನ್ನ ಮಾಡಿದ್ದೀನಿ. ನಾಟಿ ಮಾಡುವಂತದ್ದು ಹೇಗೆ? ಸಸ್ಯಗಳನ್ನ ಎಲ್ಲಿಂದ ತಂದ್ರಿ? ನಾಟಿ ಮಾಡ್ತಕ್ಕದ್ದು ಅಂತಂದ್ರೆ ಅದಕ್ಕಿಂತ ಮೊದಲು ಬಿತ್ತನೆ. ಈ ಬಿತ್ತನೆಯನ್ನ ಇದು ನವೆಂಬರ್ ಡಿಸೆಂಬರ್ ಟೈಮ್ನಲ್ಲಿ ಈ ನಮ್ಮ ಹಳೆಯ ತೋಟಗಳು ಏನು ಆಲ್ರೆಡಿ ಸುಮಾರು 2, 3, 4, 5 ವರ್ಷದ ಮೆಚೂರ್ ಆದಂತ ತೋಟಗಳಿಂದ ಅಂದ್ರೆ ಮಾಡಿರ್ತಕ್ಕಂಥ ತೋಟಗಳಲ್ಲಿ ಮೆಚೂರ್ ಆದಂತ ಗಿಡಗಳಿಂದ ಅದು ಫಲ ಬಿಟ್ಟಂತ ಗಿಡಗಳಿಂದ ಏನು ಬಲಿತ ಕಡ್ಡಿಯ ತುಂಡುಗಳನ್ನ ಅಂದ್ರೆ ಆ ಡ್ರ್ಯಾಗನ್ ಫ್ರೂಟಿನ ಒಂದು ಏನು ನಮ್ಮ ಡ್ರ್ಯಾಗನ್ ಹಣ್ಣಿನ ಗಿಡಗಳ ಒಂದು ಕಟಿಂಗ್ಸ್ ಅನ್ನ ನಮಗೆ ಸಪ್ಲೈ ಕೊಡ್ತಾರೆ. ಇಲ್ಲ ಅಂದ್ರೆ ನರ್ಸರಿನೂ ಮಾಡಿಕೊಡ್ತಾರೆ. ನರ್ಸರಿ ಮಾಡಿದ್ದನ್ನ ತಗೊಂಡು ಬರೋದಕ್ಕೆ ತುಂಬಾ ಬಹಳ ದೂರದಿಂದ ತರೋವಾಗ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಸಾರಿಗೆ ವೆಚ್ಚ ಜಾಸ್ತಿ ಬರುತ್ತೆ ನಮಗೆ. ಅದಲ್ದಲ್ಲೇ ಕೂಡ ನಾವು ಇದನ್ನ ಸಿಂಪಲ್ ಆಗಿ ನಾವು ಬಹಳ ಸೂಕ್ಷ್ಮ ಆಗಿರೋದ್ರಿಂದ ಕಡ್ಡಿಗಳು ಮುರಿದು ಹೋಗೋದ ರೀತಿಯಲ್ಲಿ ಪ್ಯಾಕೆಟ್ ಅನ್ನ ಜೋಡಿಸುವಾಗ ವೆಹಿಕಲ್ ದೊಡ್ಡದು ಬೇಕಾಗುತ್ತೆ, ಬಾಡಿಗೆ ಮತ್ತೊಂದು ಇದೆ, ಖರ್ಚು ಜಾಸ್ತಿ ಬರ್ತದೆ. ಹಾಗಾಗಿ ನಾವು ಇದರ ಕಟಿಂಗ್ಸ್ಗಳನ್ನ ಸೀದಾ ತಗೊಂಡು ಬಂದು ನಾವಿಲ್ಲೇ ನಾವೇ ನರ್ಸರಿ ಮಾಡಿಕೊಂಡ್ವಿ. ಅದಕ್ಕೆ ಮುಂಚೆ ನಾವು ಈ ಏರ್ಮಡಿ ಮಾಡಿದ ಮೇಲೆ ಪ್ರತಿಯೊಂದು ಗಿಡಗಳಿಗೂ ಅಥವಾ ಆ ಬಂಡುಗಳಿಗೆ ಸಾಕಷ್ಟು ಹೊರಮಣ್ಣು ಮತ್ತೆ ತಿರ್ಗಾ ಅದಕ್ಕೆ ಏನು ನಮ್ಮ ಏನು ಕಾಂಪೋಸ್ಟ್ ಗೊಬ್ಬರ ಮತ್ತೆ ತಿರ್ಗಾ ಈ ಟ್ರೈಕೋಡರ್ಮ ಬೇವಿನ ಹಿಂಡಿ ಈ ತರ ಎಲ್ಲವನ್ನು ಬಳಕೆ ಮಾಡಿ ಆ ಗುಣಿಗಳ ಸುತ್ತ ಬುಡಕ್ಕೆ ನಾವು ಅದನ್ನೆಲ್ಲ ತಳಗಡೆಗೆ ಹಾಕೊಂಡು ಆಮೇಲೆ ಮೇಲ್ಗಡೆ ಈ ಗಿಡಗಳನ್ನ ಆ ಪ್ಯಾಕೆಟ್ ಇರೋಷ್ಟನ್ನು ಮಾತ್ರ ಅದಕ್ಕೆ ಊರಿಬಿಟ್ಟು ಆ ಕಡ್ಡಿಗಳನ್ನ ಚಿಗುರು ಬಂದಿರೋದನ್ನ ಆ ಕಂಬಕ್ಕೆ ಆಧಾರವಾಗಿ ಒಂದೆರಡು ಪಟ್ಟಿಗಳನ್ನು ಹಾಕಿಬಿಟ್ಟು ನಾವು ಸಿಂಪಲ್ ಆಗಿ ಆ ಗಿಡಗಳ ಸುತ್ತ ಕಟ್ಟಿದೀವಿ. ಆ ನಂತರದಲ್ಲಿ ಅದು ಚಿಗುರುಕೊಂಡು ಮೇಲೆ ಹೋಗ್ತಾ ಇದೆ. ಈಗ ಪ್ಲೇಟ್ಗಳನ್ನ ನಾವು ಮೇಲೆ ಹಾಕಿದೀವಿ, ಪ್ಲೇಟಿಂದ ಆಚೆ ಬರೋ ಒಂದು ಬೆಳವಣಿಗೆ ಇವಾಗ ನಮಗೆ ಕಾಣಿಸ್ತಾ ಇದೆ. ಎಷ್ಟಡಿ ಆಳಕ್ಕೆ ನೆಡಬೇಕು? ಆಳ ಅಂತಂದ್ರೆ ಇದು ಪ್ಯಾಕೆಟ್ ನಾವು ಸಾಮಾನ್ಯವಾಗಿ 5-8 ಸೈಜಿನ ಪ್ಯಾಕೆಟ್ ಗಳನ್ನ ಮಾಡಿರ್ತೀವಿ ನರ್ಸರಿ ಕಟಿಂಗ್ಸ್ಗೆ. ಆ ಕಟಿಂಗ್ಸಿನ ಒಂದು ಭಾಗವನ್ನ ಮೇಲ್ಮುಖ ತಳಮುಖ ಅಂತ ನೋಡಿಕೊಂಡು ಆ ಮೂರು ಭಾಗನ ಮೂರು ಏಣ್ ಇರ್ತದೆ, ಆ ಏಣ್ಗಳನ್ನ ಹೆರೆದು ಬಿಟ್ಟು 1-2 ಇಂಚು ಒಳಗಡೆ ಏನು ಈ ಸ್ಟೆಮ್ಮಿನ ಒಂದು ಮಧ್ಯಭಾಗದಲ್ಲಿ ಒಂದು ಗಟ್ಟಿಯಾದ ಒಂದು ಕವಚ ಇರುತ್ತೆ, ಅದರಿಂದ ಬೇರ್ಗಳು ಬರ್ತವೆ. ಹಾಗಾಗಿ ಆ 2 ಇಂಚನ್ ಮಾತ್ರ ಪ್ಯಾಕೆಟ್ ಒಳಗಡೆ ಊರಿದ್ವು. ಅದು ನಾವು ನೆಡೋ ಹೊತ್ತಿಗೆ ತುಂಬಾ ಚೆನ್ನಾಗಿ ಎಲ್ಲ ಬೇರೆಲ್ಲ ಹುಯ್ಕೊಂಡು ಆಮೇಲೆ ಅದು ನೆಡೋದಿಕ್ಕೆ ಸಿದ್ಧವಾಗಿತ್ತು. ಹಾಗಾಗಿ ಆ ಪ್ಯಾಕೆಟ್ ಹಿಡಿಸೋಷ್ಟು ಮಾತ್ರನೇ ಮೇಲ್ಭಾಗದಲ್ಲಿ ಅಷ್ಟು ಆಳಕ್ಕೆ ಮತ್ತೆ ಕೈಯಿಂದ ಗುಣಿ ಮಾಡಿಕೊಂಡು ಅದನ್ನ ನೆಟ್ಟಿದೀವಿ. ತುಂಬಾ ಆಳಕ್ಕೆ ಏನು ನೆಡುವಂತ ಅವಶ್ಯಕತೆ ಇರಲ್ಲ. ಆಳಕ್ಕೆ ನೆಡೋದ್ರಿಂದ ಏನಾಗ್ತದೆ ಅಂದ್ರೆ ಸ್ಟೆಮ್ ಎಷ್ಟು ನಾವು ಪ್ಯಾಕೆಟ್ ಅಲ್ಲಿ ಹಾಕಿರ್ತೀವಿ ಅದಕ್ಕಿಂತ ಮೇಲ್ಭಾಗಕ್ಕೆ ಹಾಕಿದ್ರೆ ಇದು ಬಹಳ ತಿರುಳಿನ ತರ ಅಂಶ ಇರುತ್ತೆ ಮೇಲ್ಭಾಗದಲ್ಲಿ. ಆ ತಿರುಳಿನ ಅಂಶಗಳೆಲ್ಲ ಕೊಳೆಯೋದಕ್ಕೆ ಶುರುವಾಗಿ ತೇವಾಂಶ ಬಿದ್ದಾಗ ಮತ್ತೆ ಅದರಿಂದ ಫಂಗಸ್ ಅಟ್ಯಾಕ್ ಆಗಿ ಗಿಡಗಳು ಸಾಯೋದಕ್ಕೆ ಪ್ರಾರಂಭ ಆಗ್ತವೆ. ಹಾಗಾಗಿ ಅದು ಮೇಲ್ಭಾಗಕ್ಕೆ ನೆಡುವಂತ ಅವಶ್ಯಕತೆ ಇಲ್ಲ, ಅಷ್ಟು ನೆಟ್ಟರೆ ಸಾಕು. ಆ ಬೇರಿನ ಭಾಗ ಏನಿರುತ್ತೋ ಅಷ್ಟನ್ನ ಭೂಮಿ ಒಳಗಡೆ ನೆಟ್ಬಿಟ್ಟು ನಾವು ಗಿಡನ ಭದ್ರವಾಗಿ ಆ ಕಂಬಕ್ಕೆ ಆಧಾರವಾಗಿ ಕಟ್ಟಿದ್ರೆ ಅದು ಮುಂದಕ್ಕೆ ತನಗೆ ತಾನಾಗೆ ಬೆಳ್ಕೊಂಡು ಹೋಗ್ತಾ ಹೋಗುತ್ತೆ. ಆಮೇಲೆ ಮುಂದಕ್ಕೆ ನಾವು ನೀರಾವರಿ ಹದುವರಿತು ನೀರಾವರಿ ಮಾಡಬೇಕು. ಇದು ನೀರು ಬಹಳ, ನಾನು ಮೊದಲೇ ಹೇಳಿದೆ, ತುಂಬಾ ಕಡಿಮೆ ನೀರು ತಗೊಂಡು ಬೆಳೀತಕ್ಕಂತ ಬೆಳೆ ಆಗಿರೋದ್ರಿಂದ ನಾವು ಕಡಿಮೆ ನೀರು ಇರೋದ್ರಿಂದ ಪೂರ್ತಿ ಹನಿ ನೀರಾವರಿ ವ್ಯವಸ್ಥೆ ಒಳಗಡೆ ಇದನ್ನ ನಾವು ಬೆಳೀತಾ ಇದೀವಿ. ಈ ಎಲ್ಲಾ ವ್ಯವಸ್ಥೆಗಳನ್ನು ಕಂಬ ಇರಬಹುದು, ಪ್ಲೇಟ್ ಇರಬಹುದು, ಅದಕ್ಕೆ ಏರ್ಮಡಿ ಇರಬಹುದು, ಗಿಡಗಳನ್ನ ತಂದು ಸ್ಟಾಕ್ ಮಾಡಿಕೊಂಡು ಆಮೇಲೆ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಸಹಿತ ಅಳವಡಿಸಿಕೊಂಡು ಆ ನಂತರದಲ್ಲಿ ಗಿಡ ನೆಟ್ಟು ಹನಿ ನೀರಾವರಿ ಮೂಲಕ ಅದಕ್ಕೆ ನೀರನ್ನ ಇದು ಮಾಡ್ತಾ ಇದೀವಿ. ಆಮೇಲೆ ಇದಕ್ಕೆ ಎಲ್ಲರೂ ಬೆಳೆಗಾರರು ನಾನು ನೋಡಿರೋ ಮಟ್ಟಿಗೆ ಮತ್ತೆ ಹೇಳೋ ಮಟ್ಟಿಗೆ ನೋಡಿದ್ರೆ ಮಳೆಗಾಲದಲ್ಲಿ ಇದು ನೀರನ್ನೇ ಬಯಸೋದಿಲ್ಲ. ಎಲ್ಲರೂ ತಿಂಗಳುಗಟ್ಟಲೆ ನಾವು ಮಳೆ ನೀರು ಕಮ್ಮಿ ಆದಾಗ ಮಳೆ ಬರದೇ ಇದ್ರೆ ಒಂದು ವಾರಕ್ಕೆ ಆ ಹನಿ ನೀರಾವರಿ ಪದ್ಧತಿನಲ್ಲಿ ನಾವು 8 ಲೀಟರ್ ನೀರು ಬೀಳ್ತಕ್ಕಂಥ 2-2 ಡ್ರಿಪ್ಪರ್ ಒಂದೊಂದು ಕಂಬಕ್ಕೆ ಹಾಕಿದ್ದೀವಿ. ಅದರಲ್ಲಿ 2 ಗಂಟೆ ನಾವು ಕೊಟ್ಟರೆ ಸಾಕು ಅಂತ ಎಲ್ಲರೂ ಹೇಳ್ತಾರೆ. ನಾನು ಈಗ ಪ್ರಾರಂಭ ಮಾಡಿರೋದ್ರಿಂದ ಮಳೆಗಾಲದಲ್ಲಿ ನಾನು ನೆಟ್ಟಿರೋದ್ರಿಂದ ಈಗಿನ್ನೂ ನೀರು ಅಷ್ಟೊಂದಾಗಿ ಮಳೆ ಸಾಕ ಸ್ವಲ್ಪ ಸ್ವಲ್ಪ ಬರ್ತಾ ಇರೋದ್ರಿಂದ ಈಗ ನೀರು ಕೊಡ್ತಕ್ಕಂಥ ಸನ್ನಿವೇಶ ಇನ್ನೂ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಬಂದರೆ ಗಿಡ ನಂದು ಆಗಲೇ ಉಣಿ ಒಳಗಡೆ ಚೆನ್ನಾಗಿ ಹತ್ಕೊಂಡು ಬರ್ತಾ ಇರೋದ್ರಿಂದ ಚೆನ್ನಾಗಿ ಬೇರು ಅದು ಬಿಟ್ಕೊಂಡಿರೋದ್ರಿಂದ 2 ಗಂಟೆ ನಾನು ಕೂಡ ನೀರು ಡ್ರಿಪ್ಪಲ್ಲಿ ಕೊಟ್ಟರೆ ಅದಕ್ಕೆ ಸಾಕು ಅಂತ ನನಗೆ ಅನ್ನಿಸ್ತಾ ಇದೆ. ನಾಟಿ ಮಾಡೋದಕ್ಕಿಂತ ಮೊದಲೇ ನಾವು ಕಂಬಗಳನ್ನ ಊರ್ಕೋಬೇಕಲ್ವಾ? ಹೌದು, ಕಂಬನ ನಾವು ನೆಲವನ್ನ ಸಮತಟ್ಟು ಮಾಡಿ ಅದರಲ್ಲಿ ಸಾಲಿನಿಂದ ಸಾಲಿಗೆ ಗುಣಿಯಿಂದ ಗುಡಿಗೆ ನಾವು ಏನು ಅಂತರ ಕೊಡ್ತೀವೋ ಆ ಅಂತರಕ್ಕೆ ಎಲ್ಲ ಮಾರ್ಕ್ ಮಾಡಿಕೊಂಡು 1.5 ಅಡಿ ಗುಂಡಿನ ನಾವು ಮೊದಲೇ ತೆಕ್ಕೊಂಡು ಕಂಬವನ್ನು ನೆಟ್ಟುಕೊಂಡು ಕಂಬ ನೆಟ್ಟ ನಂತರದಲ್ಲಿ ನಾವು ಈ ಬಂಡುಗಳನ್ನು ಆಮೇಲೆ ಹಾಕ್ಕೊಳ್ಬೇಕು. ಬಂಡು ಹಾಕಿದ ಮೇಲೆ ಬಂಡಿನ ತಳಗಡೆ ತನಕ ನಾವು ಗುಣಿಗಳನ್ನು ಮಾಡಿ ಕಂಬ ನೆಡೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಮೊದಲೇ ಕಂಬಗಳನ್ನು ನೆಟ್ಕೊಂಡು ಕಂಬದ ಲೈನಲ್ಲಿ ಉದ್ದಕ್ಕೂ ನಾವು JCB ಯಂತ್ರ ಸಹಾಯದಿಂದ ಮಣ್ಣಿನಲ್ಲಿ ಬಂಡೆಗಳನ್ನು ಮಾಡೋದು ಒಳ್ಳೆಯದು. ಈ ಕಂಬಗಳು ಗಿಡದಿಂದ ಎಷ್ಟು ಎತ್ತರ ಇರಬೇಕಾಗುತ್ತೆ? 7 ಅಡಿ ಕಂಬ ನಾವು ಉಪಯೋಗಿಸೋದ್ರಿಂದ 1.5 ಅಡಿ ಭೂಮಿ ಒಳಗಡೆ ಹೋಗಿದೆ ಕಂಬ, 1.5 ಅಡಿ ನಾವು ಬೆಡ್ ಹಾಕಿದ್ದೀವಿ. ಆ 1.5 ಅಡಿ 1.5 ಅಡಿ 3 ಅಡಿ ಹೋದ್ಮೇಲೆ ಮೇಲ್ಗಡೆ 4 ಅಡಿ ಉಳ್ಕೊಂಡಿದೆ. ಅತಿ ಎತ್ತರ ಆದರೆ ಮುಂದೆ ಗಿಡಗಳಕ್ಕೆ ಪ್ರೂನಿಂಗ್ ಮಾಡೋದು, ಅದಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ನಾವು ಮಾಡೋದು, ಆಮೇಲೆ ಹಣ್ಣುಗಳು ಬಂದಾಗ ಕಟಾವು ಮಾಡೋದು, ಹೀಗೆ ಈ ಥರದ್ದೆಲ್ಲ ಸಮಸ್ಯೆಗಳಾಗೋದ್ರಿಂದ ಬೆಡ್ಡಿಂದ ಮಟ್ಟದಿಂದ ಮೇಲ್ಗಡೆಗೆ 4 ಅಡಿ ಇದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಆದರೆ ಮುಂದಿನ ಬೇರೆ ಕೆಲಸಗಳಿಗೆ ಮುಂದೆ ತೊಂದರೆ ಆಗ್ತಕ್ಕಂಥ ನಮಗೆ ಎಲ್ಲ ಕಡೆ ತಿಳಿದು ಬಂದಿರೋದು. ಒಂದು ಕಂಬಕ್ಕೆ ಎಷ್ಟು ಗಿಡಗಳನ್ನ ನೆಡಬಹುದು? ಒಂದು ಕಂಬಕ್ಕೆ ಕಂಬದ ಪ್ಲೇಟ್ ಪದ್ಧತಿಯಲ್ಲಿ ಮಾಡುವಾಗ ಒಂದು ಕಂಬದ 4 ಬದಿಯಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಹಾಗೆ ಕಂಬದ 4 ಕಡೆ 4 ಗಿಡಗಳನ್ನ ನಾವು ಹಾಕಿರ್ತಕ್ಕಂಥದ್ದು. ಈಗ 500 ಕಂಬ ನೆಟ್ಬಿಟ್ಟು ನಾನು 500 ಕಂಬಕ್ಕೆ 4ರಂತೆ 2000 ಗಿಡನ ನಾನು ಇವಾಗ ನಮ್ಮ ತೋಟದಲ್ಲಿ ನಾನು ಈಗ ಸದ್ಯಕ್ಕೆ ಹಾಕಿದ್ದೀನಿ. ಈಗ ಒಂದೇ ಕಡೆಗೆ 4 ಗಿಡನ ನೆಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ? ಪೋಷಕಾಂಶಗಳಿಗೆ ಆಗ್ಲಿ ಅಥವಾ ಬೇರೆ ತರದ ಸಮಸ್ಯೆ ಆಗ್ಲಿ ಆಗಲ್ವಾ? ಇಲ್ಲ, ಆ ತರ ನಾವು ಅನ್ಕೊಳಕಾಗಲ್ಲ. ಈಗ ನಮ್ಮ ಮನೆಯಲ್ಲಿ 4 ಜನ ಇದ್ರೆ 4 ಜನಕ್ಕೆ ಫುಡ್ ಎಷ್ಟು ಬೇಕೋ ಆಹಾರವನ್ನ ಆ 4 ಜನಕ್ಕೂ ಆಗುವ ಹಾಗೆ ತಯಾರು ಮಾಡಿರ್ತಾರೆ. 4 ಜನ ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಒಬ್ಬರಿದ್ರೆ ಒಬ್ಬರಿಗೆ ತಕ್ಕನಾಗಿ ಅಡುಗೆ ರೆಡಿಯಾಗಿರುತ್ತೆ, ಊಟ ಮಾಡ್ತೀವಿ. ಅದೇ ತರ ಇಲ್ಲೂ ಕೂಡ ಗಿಡಗಳು ಎಷ್ಟು ಹಾಕಿದೀವಿ, ಎಷ್ಟು ಪ್ರಮಾಣದಲ್ಲಿ ಅದಕ್ಕೆ ಗೊಬ್ಬರ ಆಗಲಿ ನೀರಾಗಲಿ ಪೋಷಕಾಂಶಗಳಾಗಲಿ ಮತ್ತೆ ಏನೆಲ್ಲ ನಾವು ಅದಕ್ಕೆ ಒದಗಿಸ್ತೀವಿ ಅಂತದ್ದೆಲ್ಲವನ್ನು ಕೂಡ ಆ 4 ಗಿಡಗಳನ್ನು ಅಂದಾಜಿಟ್ಕೊಂಡು 4 ಗಿಡಗಳಿಗೆ ಕೊಡೋದ್ರಿಂದ 4 ಗಿಡಗಳು ಸಮೃದ್ಧವಾಗಿ ಬರ್ತದೆ. ಇದರಲ್ಲಿ ಆ ಥರದ್ದೇನು ತೊಂದರೆ ಆಗೋದಿಲ್ಲ? ಇಲ್ಲ, ಏನು ತೊಂದರೆ ಕಾಣ್ತಾ ಇಲ್ಲ. ನನ್ನಲ್ಲಿ ಚೆನ್ನಾಗಿ ಬರ್ತಾ ಇದೆ ಮತ್ತೆ ನಾನು ನೋಡಿದಂತ ಎಲ್ಲಾ ಕಡೆನೂ ಕೂಡ ಫಲಕ್ಕೆ ಬಂದು 4 ವರ್ಷ 5 ವರ್ಷ ತೋಟಗಳೆಲ್ಲ ಬೆಳೆ ಮಾಡಿರೋದ್ರಿಂದ ತುಂಬಾ ಬಹಳ ಜೋರಾಗಿ ದೊಡ್ಡದಾಗಿ ಬೃಹದಾಕಾರವಾಗಿ ಹರಡ್ಕೊಂಡಿದ್ರು ಕೂಡ ಯಾವುದೇ ತರದ ತೊಂದರೆಗಳು ಎಲ್ಲೂ ನನಗೆ ಕಂಡು ಬಂದಿಲ್ಲ. ಡ್ರ್ಯಾಗನ್ ಫ್ರೂಟ್ ಬೆಳೆ ಬೆಳೆಯುವಾಗ ಅನೇಕರು ಕಲ್ಲಿನ ಕಂಬಗಳನ್ನ ನೆಟ್ಕೊಳ್ತಾರೆ, ಇನ್ ಕೆಲವರು ಸಿಮೆಂಟ್ ಕಂಬಗಳನ್ನ ನೆಟ್ಕೊಳ್ತಾರೆ. ನೀವು ಸಿಮೆಂಟ್ ಕಂಬಗಳನ್ನ ನೆಟ್ಕೊಂಡಿದ್ದೀರ, ಯಾಕೆ ಅದನ್ನೇ ನೀವು ಆಯ್ಕೆ ಮಾಡ್ಕೊಂಡ್ರಿ? ಕಂಬದ ಪ್ಲೇಟೋ ಪದ್ಧತಿನಲ್ಲಿ ಬಬ್ಬಿಸ್ಬಿಟ್ಟು ಬೆಳೆಯುವಂತ ಈ ಪದ್ಧತಿನಲ್ಲಿ ಈಗೇನಾಗಿದೆ ಅಂತಂದ್ರೆ, ಒಂದು ನಮಗೆ ನಮ್ಮ ಕಲ್ಲು ಬಂಡೆಗಳಲ್ಲಿ ಸಿಗ್ತಕ್ಕಂತಹ 7 ಅಡಿ ಕಂಬಗಳನ್ನ ಉಪಯೋಗಿಸ್ಕೊಂಡು, ಅಂದ್ರೆ ಅದಕ್ಕೆ ಮೇಲ್ಗಡೆ ಆ ಗಿಡಗಳನ್ನ ಇಳಿ ಬಿಡುವಂತ ಮೇಲೆ ಹರಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆ, ಕಂಬದ ಮೇಲಿಂದ ತಳಭಾಗಕ್ಕೆ ಬರ್ತಕ್ಕಂತ ವ್ಯವಸ್ಥೆ ಮಾಡುವಾಗ ಕಲ್ಲು ಕಂಬಗಳನ್ನು ಉಪಯೋಗಿಸಿದಾಗ ಅದರ ವಿಧಾನವೇ ಬೇರೆ ಆಗುತ್ತೆ. ನಾವು ಸಿಮೆಂಟ್ ಕಂಬ ಮತ್ತೆ ಪ್ಲೇಟ್ ಗಳನ್ನು ಉಪಯೋಗಿಸಿದಾಗ ಅದರ ಪದ್ಧತಿಗಳು ಏನಾಗುತ್ತೆ ಅಂದ್ರೆ, ಡೈ ಮೂಲಕ ಕಾಂಕ್ರೀಟ್ ತರ ಅವರು ಹಾಕಿ ತಯಾರು ಮಾಡೋದ್ರಿಂದ ಆ ಕಂಬಕ್ಕೂ ಮತ್ತೆ ಪ್ಲೇಟ್ಗೂ ಒಂದಕ್ಕೊಂದು ಹೊಂದಾಣಿಕೆ ಬರ್ತಕ್ಕಂತ ರೀತಿಯಲ್ಲಿ ಅವರು ಡೈಗಳನ್ನ ಮ್ಯಾಚ್ ಮಾಡಿಕೊಂಡು ಎರಡನ್ನೂ ಉತ್ಪಾದನೆ ಮಾಡಿ ಕೊಡ್ತಾರೆ. ಹಾಗಾಗಿ ಮ್ಯಾಚ್ ಆಗಿ ಒಂದಕ್ಕೊಂದು ಬಹಳ ಸೇಫ್ ಆಗಿ ಬಲಯುತವಾಗಿ ಸ್ಟ್ರಾಂಗ್ ಆಗೂ ಮಾಡಿಸಿರ್ತೀವಿ. ಅದ್ರ ಮೇಲ್ಗಡೆ ಸೆಟ್ ಆಗಿ ಕೂರುತ್ತೆ, ಯಾವುದೇ ಕಾರಣಕ್ಕೂ ಅದು ಬೀಳೋದಾಗ್ಲಿ ಆ ಕಡೆ ಈ ಕಡೆ ವಾಲ್ಕೊಳ್ಳೋದಾಗ್ಲಿ ಅದು ಯಾವ್ದು ತರದ ಸನ್ನಿವೇಶ ಇರೋದಿಲ್ಲ. ಕಂಬದ 4 ದಿಕ್ಕಿನಲ್ಲಿ ಸಾಕಷ್ಟು 4 ಗ್ಯಾಪ್ ಅನ್ನ ಕೊಟ್ಟಿರ್ತಾರೆ. 4 ಗಿಡದಿಂದ ಬಂದಂತ ಒಂದು ನಮ್ಮ ಏನು ಡ್ರ್ಯಾಗನ್ ಹಣ್ಣಿನ ಗಿಡದ ಬೆಳವಣಿಗೆ ಬಂದಂತ ಇದನ್ನ ಮೇಲ್ಗಡೆ ಅದ್ರ ಭಾಗದಲ್ಲಿ ನೇತ್ ಬೀಳುತ್ತೆ. ಹಾಗಾಗಿ ಅದು ಆ ಅವಕಾಶ ಅದಕ್ಕೆ ಸಾಕಾಗಿದೆ, ಮೇಲ್ಗಡೆ ಹರಡಿಕೊಳ್ಳುತ್ತೆ. ಮತ್ತೆ ಕಲ್ಕಂಬದಲ್ಲಿ ಮಾಡುವಾಗ ಏನಾಗುತ್ತೆ ಅಂದ್ರೆ, ಆ ಕಲ್ಕಂಬದ ಮೇಲ್ಭಾಗ ಸಮತಟ್ಟಾಗಿ ಇರೋದಿಲ್ಲ, ಓಚ ಕೋಚ ಓರೆ ಕೋರೆ ಎಲ್ಲ ಇರುತ್ತೆ. ಅದನ್ನ ನಾವು ಮತ್ತೆ ಪ್ರತ್ಯೇಕವಾಗಿ ಕಂಬಕ್ಕೆ ದುಡ್ಡು ಕೊಟ್ಟಿದ್ದಲ್ದಲೆ ಮೇಲ್ಭಾಗವನ್ನ ಡ್ರೆಸ್ ಮಾಡಿಸಿ ಅದನ್ನ ಕೈಯಲ್ಲೇ ಯಾವುದೇ ಯಂತ್ರ ಸಹಾಯದಿಂದ ಮಾಡಕ್ ಸದ್ಯಕ್ಕೆ ನಮ್ಮಲ್ಲಿ ಯಾವುದೋ ವ್ಯವಸ್ಥೆಗಳು ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ಅದು ಆಳುಗಳ ಸಹಾಯದಿಂದಲೇ ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಬಹಳ ಮುಂಚಿತವಾಗಿ ನಾವನ್ನೆಲ್ಲ ವ್ಯವಸ್ಥಿತವಾಗಿ ಮಾಡ್ಕೋಬೇಕಾಗತ್ತೆ. ಆಂಗ್ಲರ್ಗಳನ್ನ ಉಪಯೋಗಿಸಿ ಅದನ್ನ ವೆಲ್ಡಿಂಗ್ ಮಾಡಿಸಿ ರೌಂಡ್ ಶೇಪ್ ಬರೋಂಗಾಗ್ಲಿ ಅದಕ್ಕೆ ಫ್ರೇಮ್ಗಳನ್ನ ಮಾಡಿಸಿ, ಕೆಲವರು ಟೈರ್ ಹಾಕು ಕೂಡ ಅದರ ಫ್ರೇಮ್ ಮೇಲೆ ಟೈರ್ ಇಟ್ಟು ಟೈರ್ ಒಳಗಡೆನು ಬೆಳೆಸ್ತಾರೆ. ಈ ತರ ಅದು ಅವರವರಿಗೆ ಏನು ಕಲ್ ಕಂಬಗಳಾಗ್ಲಿ ಸಿಮೆಂಟ್ ಕಂಬಗಳಾಗ್ಲಿ ಯಾವುದು ಬಹಳ ಸುಲಭವಾಗಿ ಅಥವಾ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ಸಿಗುವಂತ ವ್ಯವಸ್ಥೆ ಇರುತ್ತೋ ಆ ವ್ಯವಸ್ಥೆಗೆ ನಾವು ಹೋಗ್ಲೇಬೇಕಾಗುತ್ತೆ. ನೀವು ಎಲ್ಲಿ ಕಂಬಗಳನ್ನ ಮಾಡಿಸಿದ್ರಿ? ನಾವೆಲ್ಲ ಕಂಬಗಳನ್ನ ಮಾಡಿಸ್ಬೇಕಾದ್ರೆ ನಾನು ಸಾಕಷ್ಟು ನಮ್ಮ ಸ್ಥಳೀಯವಾಗಿ ಮಾಡಿಸೋದಕ್ಕೂ ಪ್ರಯತ್ನ ಮಾಡಿದೆ. ಬಾಣಾವರ, ಅರಸೀಕೆರೆ, ಹಾಸನ ಸುತ್ತು, ಮತ್ತೆ ತಿಪ್ಟೂರು, ಡಾಬಾಸ್ಪೇಟೆ, ಹೀಗೆ ತುಮಕೂರು, ಹೀಗೆಲ್ಲ ಕಡೆನೂ ನೋಡಿದಾಗ ಈ ಕೊರೋನಾ ಅವಾಂತರ ಬೇರೆ ಎಲ್ಲ ಕಡೆನೂ ಇದ್ದಿದ್ರಿಂದ ಎಲ್ಲ ಕಡೆನೂ ಕಾರ್ಮಿಕರ ಒಂದು ಅಭಾವ ಮತ್ತೆ ಉತ್ಪಾದನೆ ಮಾಡಿ ನಮ್ಮ ಟೈಮಿಗೆ ಅವರು ಸಪ್ಲೈ ಕೊಡುವಂತಹ ಒಂದು ವ್ಯವಸ್ಥೆ ಸ್ವಲ್ಪ ಏರುಪೇರು ಆಗಿದ್ರಿಂದ ಕೊನೆಗೆ ತಿಪ್ಟೂರಿನಲ್ಲಿ ನಾವು ಒಬ್ರು ನಮಗೆ ತುಂಬಾ ಇದ್ರ ಬಗ್ಗೆ ನಾವು ಅವ್ರ ಜೊತೆ ಕೂತ್ಕೊಂಡು ಎಲ್ಲ ಮಾತಾಡಿ ನಿಮ್ಗೆ ಯಾವ ರೀತಿ ಕಂಬ ಇರಬೇಕು, ಪ್ಲೇಟ್ ಯಾವ ರೀತಿ ಇರಬೇಕು, ಎಷ್ಟು ಮಂದ ಇರಬೇಕು, ಎಷ್ಟು ಇಂಚ್ ದಪ್ಪ ಇರಬೇಕು, ಎಷ್ಟು ಎತ್ತರ ಇರಬೇಕು, ಅದಕ್ಕೆ ಥಿಕ್ನೆಸ್ ಪ್ಲೇಟ್ ಏನಿರಬೇಕು, ಎಷ್ಟು ಅಡಿ ಅಗಲದ ಪ್ಲೇಟ್ಗಳನ್ನು ಕೊಡಬೇಕು, ಇದನ್ನೆಲ್ಲ ಮಾಡಿಸಿ ಡೈ ಮೊದಲು ಅವರಿಗೆ ನಾವು ಅವರು ಕೂತ್ಕೊಂಡು ಮಾತಾಡಿ ಆ ರೂಪದಲ್ಲಿ ನಮಗೆ ಮಾಡಿಕೊಟ್ಟ ಮೇಲೆ ತೋರಿಸಿದ ಮೇಲೆ ನಾವು ಅದನ್ನು ಒಪ್ಪಿಕೊಂಡು ನಾವು ಆರ್ಡರ್ ಕೊಟ್ಟು ಆಮೇಲೆ ಈ ಇದಕ್ಕೆ ಸುಮಾರು 25-30 ವರ್ಷ ಈ ಬೆಳೆ ಇರತಕ್ಕಂಥ ಒಂದು ಇದಕ್ಕೆ ಜೀವನದ ಒಂದು ಅವಧಿ, ಈ ಅವಧಿ ತನಕನೂ ಕೂಡ ಆ ಗಿಡ 25-30 ವರ್ಷ ತನಕ ಆ ಗಿಡ ಮೇಲೆ ಬೆಳೆದು ಬಂದ ಮೇಲೆ ಅದು ನಮಗೆ ಏನು ಬಾಳಿಕೆ ಬರಬೇಕು. ಆ ದೃಷ್ಟಿನಲ್ಲಿ ಅವರಿಗೆ ಆರ್ಡರ್ ಕೊಡುವಾಗ ನಾವು ಇದನ್ನೆಲ್ಲ ಬಿಡಿಸಿ ಹೇಳಿ ಅವರಿಗೆ ಆ ಸ್ಟ್ರೆಂತ್ಗೆ ತಕ್ಕನಾಗಿ ಅದರೊಳಗಡೆ ಕಬ್ಬಿಣದ ರಾಡ್ಗಳನ್ನು ಹಾಕಿ ಕಾಂಕ್ರೀಟ್ ಹಾಕಿ ಆ ಸಿಮೆಂಟಲ್ಲಿ ಸುಮಾರು 12-15 ದಿವಸ ಅದನ್ನು ಕ್ಯೂರಿಂಗ್ ಮಾಡಿ ನಮ್ಮ ಇದಕ್ಕೆ ಕರೆಕ್ಟಾಗಿ ಒಂದು ಆ ಬಾಳಿಕೆ ಬರತಕ್ಕಂಥ ಆ ಕಂಬಗಳನ್ನು ಆ ಕಂಬಕ್ಕೆ ಆಗುವಂಥ ಅಷ್ಟೊಂದು ನಾವೆಲ್ಲ ಕಂಡೀಷನ್ಗಳನ್ನು ಹಾಕಿದಾಗ ಆ ಕಂಡೀಷನ್ಗಳಪಟ್ಟ ಇದನ್ನು ಅವರು ಅದಕ್ಕೆ ತಕ್ಕನಾದ ಒಂದು ಬೆಲೆಯನ್ನು ತಗೊಂಡು ನಮಗೆ ಅವರು ಅದು ಕಂಬಗಳನ್ನು ಮತ್ತು ಪ್ಲೇಟನ್ನು ಮಾಡಿಕೊಟ್ಟಿದ್ದಾರೆ. ಎಷ್ಟು ವೆಚ್ಚ ತಗಲ್ತು ನಿಮಗೆ ಪ್ರತಿ ಕಂಬಕ್ಕೆ? ಈಗ ಕಂಬ ಅಂತ ಹೇಳೋಕ್ಕಿಂತವ ಇದರಲ್ಲಿ ಒಂದ್ ಕಡೆ ಕಂಬ ಪ್ಲೇಟು ಅದೊಂದು ಭಾಗ, ಇನ್ನೊಂದು ಭೂಮಿನ ಸಿದ್ಧಪಡಿಸತಕ್ಕಂಥದ್ದು ಒಂದು ಭಾಗ, ಆಮೇಲೆ ನಮ್ಮ ಗಿಡಗಳನ್ನ ತರ್ತಕ್ಕಂಥದ್ದು, ಗಿಡಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಆಮೇಲೆ ಇದಕ್ಕೆ ಹಾಕ್ತಕ್ಕಂಥ ಏನು ಸಾವಯವ ಗೊಬ್ಬರಗಳು, ಆಮೇಲಿಂದ ನಮ್ಮ ಏನು ಬೇವಿನ ಹಿಂಡಿ ಇರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ಮತ್ತೆ ಅದಕ್ಕೆ ಹನಿ ನೀರಾವರಿ ಪದ್ಧತಿ ಅಳಸೋಡಿಸ್ತಕ್ಕಂಥದ್ದಿರ್ಬೋದು, ಮತ್ತೆ ಈ ಎಲ್ಲಾ ತರದ ಒಂದು ಇದನ್ನು ನೋಡಿದಾಗ ಕನಿಷ್ಠ ಒಂದು ಕಂಬಕ್ಕೆ ಅಂದ್ರೆ ಎಕರೆಗೆ ನಾವು ಈ ತರ ಏನು ಒಂದು 7-11 ಅಡಿ ಇಲ್ಲ ಸಾಮಾನ್ಯವಾಗಿ 8-10 ಹೇಳ್ತಾರೆ, ಗಿಡದ ಗಿಡಕ್ಕೆ 8 ಅಡಿ, ಸಾಲಿನಿಂದ ಸಾಲಿಗೆ 10 ಅಡಿ ಅಂತ ಹೇಳ್ತಾರೆ. ಇನ್ ಕೆಲವರು ಅವರ ಅನುಕೂಲಕ್ಕೆ ತಕ್ಕನಾಗಿ 8-11 ಇಡ್ತಾರೆ, 8-12 ಇಡ್ತಾರೆ. ಯಾಕೆ ಅಂತ ಕೇಳಿದ್ರೆ 2 ಸಾಲಿನ ಮಧ್ಯೆ ನಾವು ಬಂಡುಗಳನ್ನು ಸಾಲಲ್ಲಿ ಹಾಕಿದಾಗ ಮುಂದೆ ಗಿಡ ಹರಡ್ಕೊಂಡಾಗ ಇದರಲ್ಲಿ ಸ್ವಲ್ಪ ಮುಳ್ಳಿನ ಅಂಶಗಳು ಬಹಳ ಇರುತ್ತೆ. ಚಿಕ್ಕ ಚಿಕ್ಕದಾಗಿ ಯಾವುದೇ ಇದನ್ನ ನಾವು ಹರಡ್ಕೊಳ್ಳೋದ್ರಿಂದ ಎರಡೂ ಕಡೆಯ ನಾವು ಅದರಲ್ಲಿ ಓಡಾಡೋದಕ್ಕೆ ಮಧ್ಯಂತರ ಕೆಲಸಗಳನ್ನು ಮಾಡಲಿಕ್ಕೆ ಅದರಲ್ಲಿ ಕಳೆ ಕಸ ತೆಗಿಯೋದಕ್ಕಾಗಲಿ ಅದಕ್ಕೆ ಗೊಬ್ಬರದ ನಿರ್ವಹಣೆ ಆಗಲಿ ಮತ್ತೆ ನಮ್ಮ ಹನಿ ನೀರಾವರಿ ಪದ್ಧತಿಯನ್ನು ಚೆಕ್ ಮಾಡೋದಕ್ಕಾಗಲಿ ಅಥವಾ ಹಣ್ಣುಗಳು ಬಂದಾಗ ಕಟಾವು ಮಾಡೋದಕ್ಕಾಗಲಿ ಆಮೇಲೆ ಅದನ್ನ ಪ್ಲೇಟಿಂದ ತಳಗಡೆ ಬಂದಂತ ಇದನ್ನ ನಾವು ಬರೋವರೆಗೂ 4 ಸ್ಟೆಮ್ಮನ್ನು ಮಾತ್ರ ಸ್ಟ್ರೈಟ್ ಬಿಟ್ಕೊಂಡು 4 ಗಿಡಕ್ಕೆ ಬಾಕಿವನ್ನು ನಾವು ಸೈಟ್ಸನ್ನ ಬರ್ತಕ್ಕಂಥ ಬ್ರಾಂಚ್ಗಳನ್ನ ಕಟ್ ಮಾಡಾಕ್ತೀವಿ. ಈ ತರ ಎಲ್ಲಾ ಕೆಲಸ ಕಾರ್ಯಗಳು ಮಾಡಿ ಮುಂದೆ ಗಿಡ ಬೃಹದಾಕಾರವಾಗಿ ಬೆಳಕೊಂಡಾಗ ಮಧ್ಯದಲ್ಲಿ ಹಣ್ಣುಗಳ ಕಟಾವು ಕೆಲಸ ಕಾರ್ಯಗಳಿಗೆ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಅಂತೇಳಿ 2 ಸಾಲ ಮಧ್ಯದಲ್ಲಿ ಅಂತರವನ್ನ ಜಾಸ್ತಿ ಇಟ್ಕೊಳ್ತೀವಿ. ಆ ರೀತಿ ಮಾಡ್ತಾ ಹೋದಾಗ ನಮಗೆ ಬಹುಶಃ ನಾನು ನೋಡಿರೋ ಕಡೆನು ಅದೇ ರೀತಿ ಎಲ್ಲ ಮಾಡಿದ್ದಾರೆ. ಹಾಗಾಗಿ ನಾನು ಅದೇ ಮಾಡಿದ್ದೀನಿ, ಯಾರಿಗೂ ಅದು ಸಮಸ್ಯೆ ಬಹುಶಃ ಮುಂದೆ ಆಗಲಾರದು ಅಂತ ಅನ್ಸುತ್ತೆ. ಈಗ ಎಷ್ಟು ಗಿಡ ಹಿಡಿಸುತ್ತೆ 1 ಎಕರೆಗೆ? ಒಂದು ಎಕರೆಗೆ ನಾನೀಗ ಹೇಳದಂಗೆ 7-11 ಅಥವಾ 8-10 ಈ ತರ ಅಂತರಗಳನ್ನಿಟ್ಟಾಗ 500 ಕಂಬ ಮಿನಿಮಮ್ ನಮಗೆ ಬರುತ್ತೆ. 500 ಕಂಬಕ್ಕೆ ನಾವು ಕಂಬಕ್ಕೆ 4 ಗಿಡಗಳನ್ನು ನೆಟ್ಟಾಗ 2000 ಗಿಡ ಒಂದು ಎಕರೆನಲ್ಲಿ ಆರಾಮವಾಗಿ ಈ ಅಂತರದಲ್ಲಿ ಕೂರುತ್ತೆ. ನೀವು ಎಷ್ಟು ಕಂಬ ನೆಟ್ಟಿದ್ರಿ? ನಾನು ಇವಾಗ 500 ಕಂಬ ನೆಟ್ಟು 500 ಕಂಬಕ್ಕೆ ನಾನು ಈಗ 2000 ಗಿಡಗಳನ್ನು ಈಗಾಗಲೇ ನಾಟಿ ಮಾಡಿದ್ದೀನಿ. ಈಗ 500 ಕಂಬ ನೆಟ್ಟು 2000 ಗಿಡಗಳನ್ನು ನಾಟಿ ಮಾಡಲಿಕ್ಕೆ ಇದುವರೆಗೆ ನಿಮಗೆ ತಗಲಿರ್ತಕ್ಕಂಥ ವೆಚ್ಚ ಎಷ್ಟು? ಈಗ ಇಲ್ಲಿವರೆಗೆ ಅಂತಂದ್ರೆ ನನಗೆ ಈಗ ಏನೆಲ್ಲ ಈಗ ಇಲ್ಲಿವರೆಗೆ ನಾನು ವಿವರಣೆ ಕೊಟ್ಟೆ, ಆ ವಿವರಣೆ ಒಳಗಡೆ ಒಂದು ಮೂಲ ಬಿತ್ತನೆಯ ಗಿಡ, ಅದರ ಸಾಗಾಣಿಕೆ ವೆಚ್ಚ, ಮತ್ತೆ ಇಲ್ಲಿ ನಮ್ಮ ಭೂಮಿಯನ್ನು ಸಿದ್ಧ ಮಾಡ್ತಕ್ಕಂಥದ್ದು, ಬಂಡ್ ಹಾಕಿಸ್ತಕ್ಕಂಥದ್ದು, ಕಂಬ ಪ್ಲೇಟ್ಗೆ, ಆಮೇಲೆ ಹನಿ ನೀರಾವರಿ ಪದ್ಧತಿಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾವಯವ ಅಂಶದ ಗೊಬ್ಬರಗಳಿರ್ಬೋದು ಅಥವಾ ನಮಗೆ ಕೆಲಸಗಾರರ ಒಂದು ಅವರ ಒಂದು ಮಜೂರಿ, ಇವೆಲ್ಲ ಸೇರಿ ನನಗೆ ಈಗ ಒಂದು ಕಂಬಕ್ಕೆ ಕನಿಷ್ಠ 1,000 ರೂಪಾಯಿ ನನಗೆ ಈಗಾಗಲೇ ಬಿದ್ದಿದೆ ಅಂತ ನನ್ನ ಲೆಕ್ಕ ಹೇಳ್ತಾ ಇದೆ. ಅಂತಂದ್ರೆ ಹೆಚ್ಚು ಕಮ್ಮಿ 1-5 ಲಕ್ಷ ರೂಪಾಯಿ ಖರ್ಚಾಗಿದೆ. ಹೌದು ಹೌದು, 5 ಲಕ್ಷ ಖರ್ಚಾಗುತ್ತೆ. ಇದು ಸ್ಥಳೀಯವಾಗಿ 1 ಲಕ್ಷ ಅವರಿಗೆ ಬೇರೆಯವ್ರು ಮಾಡಿದಾಗ ಇಷ್ಟೇ ಬರಬೇಕು ಅಂತೇನಿಲ್ಲ, ನನಗಿಂತ ಅವರು ಜಾಸ್ತಿನೂ ತಗೊಳ್ಬಹುದು, 1 ಲಕ್ಷ ಕಡಿಮೆನೂ ಆಗ್ಬಹುದು. ಹೇಗೆ ಅಂತಂದ್ರೆ ಈಗ ಕಂಬಗಳು ಸ್ವಲ್ಪ ಕಡಿಮೆಗೆ ಸಿಗ್ಬಹುದು ಅಥವಾ ಅವರು ಸ್ಥಳೀಯವಾಗಿ ಏನೋ ಕೆಲವು ಕಲ್ ಕಂಬ ಮತ್ತೆ ಅದಕ್ಕೆ ಟೈರು ಆಮೇಲೆ ಆಂಗ್ಲರ್ ಸೆಟ್ಸ್ ಏನೋ ಮಾಡ್ಕೊಂಡು ಮಾಡಿದಾಗ ಅವ್ರಿಗೆ ಸ್ವಲ್ಪ ಕಡಿಮೆ ಆಗ್ಬಹುದು, ಆಳು ಕಾಳುಗಳು ನಿರ್ವಹಣೆ ಸ್ವಲ್ಪ ಅವ್ರು ಕಡಿಮೆ ಮಾಡ್ಕೊಂಡಿರ್ಬೋದು. ಆ ತರದಲ್ಲಿ 4 ಲಕ್ಷದಿಂದ 5 ಲಕ್ಷ ಖಂಡಿತ 1 ಎಕರೆಗೆ ಬಂದೇ ಬರುತ್ತೆ. ಈ ಬೆಳೆ ಬಗ್ಗೆ ಹೆಚ್ಚಿನ ಅನುಭವ ಬೇಕು ಅಂತ ಹೇಳಿದ್ರೆ, ಸಲಹೆ ಸಹಕಾರ ಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರು ತಮ್ಮನ್ನು ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ಬೆಳೆ ಪ್ರಾರಂಭ ಮಾಡೋದಕ್ಕೆ ಮಾಡ್ತೀನಿ ಅಂತಾಗಲೇ ನಾನು ಸುತ್ತಮುತ್ತ ಸಾಕಷ್ಟು ಜನಕ್ಕೆ ಗೊತ್ತಾಗಿ ಭೂಮಿಯನ್ನು ರೆಡಿ ಮಾಡಿಕೊಂಡು ಕಂಬವನ್ನು ನೆಡೋದಕ್ಕೆ ಮುಂಚೆ ಸಾಕಷ್ಟು ದಿವಸ ಪ್ರತಿನಿತ್ಯ ಬಂದು ಹಲವಾರು ಕಡೆಯಿಂದ ಜನ ಆಸಕ್ತರು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಕೆಲವರು ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ, ಇನ್ನು ಕೆಲವರು ಈ ಬೆಳೆ ಬಗ್ಗೆ ಆಗಲೇ ಪ್ರಾರಂಭನೂ ಮಾಡಿದ್ದಾರೆ, 2-3-4 ಜನ ನನ್ನ ಸ್ನೇಹಿತರು, ನನ್ನೊಟ್ಟಿಗೆ ಇನ್ನೊಬ್ಬರು ಅವರು ಕೂಡ ನನ್ನ ಜೊತೆನೇ ಎಲ್ಲ ಜೊತೆನಲ್ಲೇ ನಾವು ಹೋಗಿ ಇದನ್ನು ಅಧ್ಯಯನ ಮಾಡಿದ್ದಾಗಲಿ ಅಥವಾ ನಾವು ಈ ಬಿತ್ತನೆಯ ತುಂಡುಗಳನ್ನು ತಂದಿದ್ದಾಗಲಿ ಅಥವಾ ಜೊತೆನಲ್ಲೇ ನಾನೇ ನರ್ಸರಿ ಇಲ್ಲೇ ನಂದ್ರ ಜೊತೆ ಅವ್ರಿಗೂ ಮಾಡಿಕೊಟ್ಟೆ, ಅವರು ಸಹಿತ ಇಲ್ಲೇ ಬಾಣಾವರದ ನಮ್ಮ ಸಮೀಪ ನಮ್ಮ ಸ್ನೇಹಿತರು ಒಬ್ರು ಬೆಳೆದಿದ್ದಾರೆ, ಅವರು ಈಗ ನನ್ನ ಜೊತೆ ಹಾಕಿದ್ದಾರೆ, ಅವರು ನಾವು ಎಲ್ಲ ಜೊತೆ ಜೊತೆಯಾಗಿ ಬೆಳೀತಾ ಇದ್ದೀವಿ. ಹಾಗೆ ಬೇರೆ ಬೇರೆ ಬೆಳೆಯುತ್ತಾ ಆಸಕ್ತಿ ಇರ್ತಕ್ಕಂಥವ್ರು ಕೂಡ ಬಂದ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಇಲ್ಲಿವರೆಗಿನ ನನ್ನ ಏನು ಅನುಭವಕ್ಕೆ ನನಗೆ ಬಂದಿದೆ ಅಥವಾ ನಾನು ಬೆಳೆ ಪ್ರಾರಂಭ ಮಾಡಿದ್ದೀನಿ, ಬೆಳೆ ಇಲ್ಲಿವರೆಗೆ ಮಾಡಿದ್ದೀನಿ ಅಥವಾ ಮುಂದಕ್ಕೆ ನನಗೆ ಗೊತ್ತಿರುವಂತಹ ವಿಷಯಗಳನ್ನ ನಾನು ಯಾರೇ ಬಂದರೂ ಕೂಡ ನನ್ನನ್ನು ಸಂಪರ್ಕ ಮಾಡಿದರೆ ಅವರಿಗೆ ನಾನು ಯಾವುದೇ ಟೈಮ್ನಲ್ಲಿ ನನಗೆ ಫೋನ್ ಮಾಡಿದರೂ ಕೂಡ ಅಥವಾ ಬಂದರೂ ಕೂಡ ವಿಷಯಗಳನ್ನು ಅವರ ಹತ್ರ ಮಾಹಿತಿಗಳನ್ನು ನಾನು ಹಂಚಿಕೊಳ್ಳೋಕ್ಕೆ ಸಿದ್ಧವಾಗಿದ್ದೀನಿ. ನಿಮ್ಮ ಫೋನ್ ನಂಬರ್ ಹೇಳಿ. 9-9-8-8-4-4-9-0 ಇದು ನನ್ನ ದೂರವಾಣಿ ಸಂಖ್ಯೆ. ಇದಕ್ಕೆ ದೂರವಾಣಿ ಮಾಡಿ ತಿಳ್ಕೊಳ್ಬಹುದು ಸಣ್ಣ ಪುಟ್ಟ ಅವ್ರಿಗೆ ವಿಷಯಗಳು ಬೇಕಾದಾಗ, ಅಥವಾ ನನ್ನನ್ನು ಖುದ್ದಾಗಿ ಬಂದು ಇಲ್ಲಿಗೆ ನಾನು ಯಾಕೆ ಬರಬೇಕು ಅಂತ ಹೇಳ್ತೀನಿ, ಇಲ್ಲಿಗೆ ಬಂದು ನೋಡಿಕೊಂಡು ಸಹಿತ ಹೋಗ್ಬೋದು. ಇನ್ನೊಂದ್ಸರಿ ಹೇಳಿ ನಿಮ್ಮ ದೂರವಾಣಿ ಸಂಖ್ಯೆ. 9-9-8-8-4-4-9-0. ಒಳ್ಳೆಯದು ಮಂಜುನಾಥ್ ಅವರೇ, ಇದುವರೆಗೆ ಡ್ರಾಗನ್ ಫ್ರೂಟ್ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಾನು ಕೂಡ ನಮ್ಮ ಆಕಾಶವಾಣಿ FM ಸ್ಟೇಷನ್ ಹಾಸನಕ್ಕೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಎಲ್ಲ ಕೃಷಿ ಕಾರ್ಯಕ್ರಮಗಳನ್ನು ಹೀಗೆ ಹೊಸ ಹೊಸ ಬೆಳೆಗಳಿರ್ಬೋದು, ಪರಂಪರಾಗತವಾಗಿ ಬಂದಿರತಕ್ಕಂಥ ಕೃಷಿ ಇರ್ಬೋದು, ಈ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಹಾಸನ ಆಕಾಶವಾಣಿ ಪ್ರಾರಂಭ ಆಧಾರಿಬ್ಬಿಂದ ಇವತ್ತಿನವರೆಗೂ ಅದೇ ಆಸಕ್ತಿನಲ್ಲಿ ಅದೇ ಇದರಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಸಾಕಷ್ಟು ವಿಷಯಗಳನ್ನು ಹೀಗೆ ಕೇಳುಗರಿಗೆ ಮತ್ತೆ ಬೆಳೆಗಾರರಿಗೆ ಇದನ್ನ ಒದಗಿಸ್ತಾ ಬಂದಿರೋದು ನನಗೂ ಕೂಡ ಒಬ್ಬ ರೈತನಾಗಿ ನನಗೆ ಹೆಮ್ಮೆ ವಿಚಾರ ಅಂತ ಅನ್ಸುತ್ತೆ. ಇದರ ಸದುಪಯೋಗವನ್ನ ಬಹುಶಃ ನಮ್ಮ ರೈತರೆಲ್ಲರೂ ಪಡ್ಕೊಂಡ್ರೆ ಬಹುಶಃ ಎಲ್ರಿಗೂ ತುಂಬಾ ಸಹಾಯ ಆಗುತ್ತೆ ಅಂತ ನನಗೂ ಅನ್ಸುತ್ತೆ. ನಾನು ಕೂಡ ಆಕಾಶವಾಣಿಗೆ ನನ್ನ ಧನ್ಯವಾದಗಳನ್ನ ನಮಸ್ಕಾರನ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ. ಇದುವರೆಗೆ ಡ್ರಾಗನ್ ಹಣ್ಣಿನ ಬೆಳೆಯಲ್ಲಿ ಅನುಭವ ಕುರಿತು ಅರಸೀಕೆರೆ ತಾಲೂಕು ಮಲ್ದೇವಿ ಹಳ್ಳಿಯ ಪ್ರಗತಿಪರ ಕೃಷಿಕ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿಮರ್ಶಿಸುವುದನ್. ನಾಳಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೃಷಿ ಬದುಕಿನ ಅನುಭವ ಕುರಿತು ಅರಕಲಗೂಡು ತಾಲೂಕು ಮಲ್ಲರಾಜಪಟ್ಟಣದ ಗ್ರಾಮದ ರೈತ ಮಹಿಳೆ ಶಾರದಮ್ಮ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿಮರ್ಶಿಸುವುದನ್. Thank you.